ಕಾರ್ಯಕ್ರಮ ಕೃಷಿರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗದೊಳಗ ನಿತ್ಯ ಮೇಘ ಸಂದೇಶಾನಂತರ ರೂಪಕ ಮಲ್ಲಿಗೆ ಕಸ, ರಚನೆ ಮತ್ತು ಪ್ರಸ್ತುತಿ ರಾಜೇಂದ್ರ ಆರ್ ಕುಲಕರ್ಣಿ ಹಾಗೂ ಸೋಮಶೇಖರ್ ಎಸ್ ರುಳಿ. ಆನಂತರ ನಾವಲಗಿಯ ಮಲ್ಲಪ್ಪ ಬಾಳಪ್ಪ ಹೂಗಾರ್ ಹಾಗೂ ಸಂಗಡಿಗರಿಂದ ಸಂಬಾಳವಾದನ. ಈಗ ಕೆಲವು ಜಾಹೀರಾತುಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. सोलापूर जिल्ह्यातील NABH व NABL मान्यता प्राप्त एकमेव मल्टी सुपर स्पेशालिटी हॉस्पिटल, अत्याधुनिक उपचार, सर्वोत्कृष्ट आरोग्य सेवा, अश्विनी सहकारी रुग्णालय, उत्तर सदर बाजार, सोलापूर. फोन 0217-231-9900. ಈಗ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 35%, ಬೀದರ್ ಜಿಲ್ಲೆಯೊಳಗ 25%, ವಿಜಯಪುರ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ 50%, ಕೊಪ್ಪಳ ಜಿಲ್ಲೆಯೊಳಗ 55%, ಯಾದಗಿರಿ ಜಿಲ್ಲೆಯೊಳಗ 45%, ಬಾಗಲಕೋಟೆ ಜಿಲ್ಲೆಯೊಳಗ 65%, ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಯೊಳಗ 40%, ಮತ್ತು ಜೈರಾಬಾದ್ ತಾಲೂಕೊಳಗ 35% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡಿದುಕೊಂಡು ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳಾದವ. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನು ನಾವು ಮಾಡಬಹುದು. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಇದನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಮ್ಮೆ ಪ್ರಸಾರ ಮಾಡುತ್ತೇವೆ. ಈಗ ರೂಪಕ ಮಲ್ಲಿಗೆ ಕಸ, ರಚನೆ ಮತ್ತು ಪ್ರಸ್ತುತಿ ರಾಜೇಂದ್ರ ಆರ್ ಕುಲಕರ್ಣಿ ಹಾಗೂ ಸೋಮಶೇಖರ್ ಎಸ್ ರುಳಿ. ರೂಪಕ ಮಲ್ಲಿಗೆ ಕಸ. ರಚನೆ ಮತ್ತು ಪ್ರಸ್ತುತಿ ರಾಜೇಂದ್ರ ಆರ್ ಕುಲಕರ್ಣಿ ಹಾಗೂ ಸೋಮಶೇಖರ್ ಎಸ್ ರುಳಿ. ಕೇಳಿ ರೂಪಕ ಮಲ್ಲಿಗೆ ಕಸ. ಮಲ್ಲಿಗೆ ಕಸ ನಾನು ನಿಂಗೆ ಕಥೆ ನಂದು, ಕೇಳು ರೈತ ಲಕ್ಷ ಕೊಟ್ಟು ನೀನು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಬೀದರ್. ಬೀದರ್ ಜಿಲ್ಲೆಯ ರೈತರ ಅಭಿವೃದ್ಧಿಗಾಗಿ ಯೋಜನೆಗಳನ್ನು ಸಿದ್ದಪಡಿಸಿ ಅವರಿಗೆ ಸೌಲಭ್ಯಗಳನ್ನು ನೀಡಿ ಅವರ ಹಿತ ಕಾಯಲು ಶ್ರಮಿಸುತ್ತಿರುವ ಸಂಸ್ಥೆ ಕೃಷಿ ಇಲಾಖೆ. ಮಲ್ಲಿಗೆ ಕಸ ನಾನು ನಿಂಗೆ ಕಥೆ ನಂದು, ಕೇಳು ರೈತ ಲಕ್ಷ ಕೊಟ್ಟು ನೀನು, ಕೇಳು ರೈತ ಲಕ್ಷ ಕೊಟ್ಟು ನೀನು. ಮಲ್ಲಿಗೆ ಕಸ ನಾನು ಹಿಂಗಟಿ ಕಥೆ ನಂದು ಕೇಳು ರೈತ ಲಕ್ಷ ಕೊಟ್ಟು ನೀನು ಕೇಳು ರೈತ ಲಕ್ಷ ಕೊಟ್ಟು ನೀನು ಈ ಯಜಮಾನಪ್ಪ ಬೆಳಗಿಂದ ಎಕಡವಾದ ಅಂತೀನಿ ಹೊಲ್ದಾಗ ಮಲ್ಲಿಗೆ ಬಾಳ ಆಗೈತಿ ಅದ್ನ ಹೆಂಗರ ಮಾಡಿ ಪೂರಾ ತಗಸ್ಬೇಕು ಅದು ಬಾರ್ದಂಗ ಮಾಡ್ಬೇಕು ಹೊಲ ಉಳಿಸ್ಕೋಬೇಕು ಸಾಬ್ರನ್ ಕೇಳಿ ಬರ್ತೀನಿ ಅಂದಿದ್ದ ಕೋಡಿ ಆ ಕಡೆ ವಾದ್ನ ಏನ ಅಕ್ಕ ಮದೇವಕ್ಕ ಏನ್ ಮಾಡಕತ್ತೀಗ ಯಾರು ಶಾಣ ಮೆನೆ ಬಾರಿಗೆ ಬಾ ಯಕ್ಕ ಯಾಕೋ ಬಾಳ ಚಿಂತೆ ಮಾಡಕತ್ತಂಗ ಅನಿಸ್ತೈತಿ ಏನಾಗೈತಿ ಶಣಮ್ಮ ನಮ್ಮಂತ ಬಡ ರೈತಾಪಿ ಮಂದಿದು ಏನ್ ಕೇಳ್ತಿ ಗತಿ ಯಾಕ ಅಂತದೇನಾಗೈತಿ ಒಗಟ್ನಾಗ ಮುಚ್ಚಿಟ್ಟು ಮಾತಾಡ್ಬೇಡ ಬಿಡಿಸ್ ಹೇಳು ನಮ್ ಹೊಲ್ದಾಗ ಜ್ವಾಳ ಹಾಕಿವಲ್ಲ ಅದ್ರದ್ದು ಚಿಂತೆ ಆಗೈತ್ ನೋಡಿಗೆ ತಿಳಿತು ಬಿಡು ತಿಳಿತ ಅದೇ ಜ್ವಾಳಕ್ ಮಲ್ಗಿ ಗಂಟು ಬಿದ್ದೈತಿಲ್ಲ ಹೌದ್ ಮತ್ತ ಅದೇ ಮನಸ್ನಾಗ ಹುಳ ಆಗಿ ನಿನಗ ಕೊರೆಯಕತ್ತೈತಿ ಯಾಕ ಯಾಕ ಆಡ್ ಚಿಂತೆ ಮಾಡ್ತಿ ನಮಗೂ ಮಲ್ಲಿಗೆ ಏನ್ ಬಿಟ್ಟಾದೇನ ಊರಾಕಿನ ರೈತರಿಗೆಲ್ಲ ಈ ಮಲ್ಲಿಗೆ ಕಾಟ ವರ್ಷ ವರ್ಷ ಹೆಚ್ಚಾಗಕತ್ತೈತಿ ಅಯ್ಯ ನಾ ನೋಡು ನೀ ಬಂದಿದಿ ನಾ ಹಂಗ ಕುಂತ್ಕೊಂಡ್ಬಿಟ್ಟೆ ನಿನ್ ಜೋಡಿ ಮಾತಾಡಕ್ಕೆ ಅಂತ ಇರ್ಲಿ ಬಿಡ ಈ ಮಲ್ಲಿಗೆ ಬಂದು ನನಗ ಉಚ್ಚಬಾರಿಗೆ ಮಾಡಿಟ್ಟವ ತಡಿ ಒಂದಿಟ್ಟು ಚಾ ಕಾಯಿಸ್ಕೊಂಡ್ ಬರ್ತೇನೆ ಮಲ್ಲಿಗೆ ಕಸ ನಾನು ಹಿಂಗಟಿ ಕಥೆ ನಂದು ಕೇಳು ರೈತ ಲಕ್ಷ ಕೊಟ್ಟು ನೀನು ಕೇಳು ರೈತ ಲಕ್ಷ ಕೊಟ್ಟು ನೀನು ನೀನು ಮಲ್ಲಿಗೆ ಕಸ ನಾನು ಹಿಂಗಟಿ ಕಥೆ ನಂದು ಶಾಣಮ್ಮ ಹಿಡಿ ಈ ಚಾ ಕುಡಿ ಸುಂಕ ಮಾಡಕ್ ಹೋದಿ ನೋಡು ಮಾದೇವಕ್ಕ ಮಾದೇವಕ್ಕ ಬಾರಪ್ಪ ಅಮರೇಸ ನಿನ್ ಚಿಗಪ್ಪ ಎಲ್ಲರ ಕಣ್ಣೆ ಹೆಂಗ ಆಜ್ಞೆ ಹೇಳಾಮು ಅಂತ ಬಂದ್ಯಾಕ ಹೌದಾ ಚಿಗಪ್ಪ ಶಂತ್ಯ ಕಂಡಿದ ಹೊಲಕ್ಕ ಸಾಬ್ರ ಬರ್ತಾರಂತ ಹೌದಾ ಮಲ್ಲಿಗೆಗೆ ಏನ್ ಮಾಡ್ಬೇಕು ಅಂತ ಹೇಳ್ತಾರಂತ ಅದಕ್ಕ ಅತ್ಲಾಗ ಹೊಲಕ್ ಹೋಗಿರ್ತೀನಿ ಮನಿಗೆ ಹೋಗಿ ನಿಮ್ ಚಿಗವನ್ನು ಹೊಲಕ್ ಬಾ ಅಂತ ಹೇಳು ಅಂತ ಹೇಳದ ನೀಗ ನಿಮ್ ಜ್ವಾಳದ ಹೊಲಕ್ ಹೋಗು ನಾ ಬರ್ತೀನ ಹಿಂಗ್ ಬಂದು ಹಿಂಗ್ ಹೋಯ್ತೇನೆ ನೀನು ಕುಂತ್ಕ ಬಾ ಅಟ್ ಚಾ ಕಾಯ್ಸಿ ಕೊಡ್ತೀನಿ ಅಂತ ನನಗೀಗ ಬ್ಯಾಡಂಗೆ ಐ ನಿನ ಕೋಡಿ ಕುಂದ್ರಂದ್ರೆ ಯಾಕ ನಿನ್ ಕೂಟ ನಾನು ಬರ್ತೀನಿ ಸಾವ್ರು ಅದೇನ್ ಹೇಳ್ತಾರ ಕೇಳಾಮ ಮನ್ಯಾಗ ಏಳ್ಗಿಳ್ ಬಂದಿ ಇಲ್ಗೆ ಮತ್ತ ಹಂಗಾರ ನಡಿ ಹೋಗಮ್ ಆಫ್ರಿಕಾ ಅಮೆರಿಕಾ ದೇಶದ ಗರಾಜ ನಂದು ಆಫ್ರಿಕಾ ಅಮೆರಿಕಾ ದೇಶದ ಗರಾಜ ನಂದು ಕರ್ನಾಟಕದ ಉತ್ತರದಾಗ ನಾನೇ ನಾನು ಕರ್ನಾಟಕದ ಉತ್ತರದಾಗ ನಾನೇ ಯಕ್ಕ ಸಾಬ್ರು ಬಂದಂಗ್ ಕಾಣುತ್ತ ಅಣ್ಣನ್ ಜೊತೆಗೆ ಮಾತಾಡ್ಕಂತ ನಿಂತಾರ ನೋಡ ಯಾಕ ಹೌದ್ ನೋಡಿಗೆ ಶಾಣಮ್ಮ ಅವರು ಒಕ್ಕಲ್ತಂದಾಗ ಚಂದಾಗಿ ತಿಳ್ಕೊಂಡಾರತ್ಗೆ ಈ ಸಲ ಮಲ್ಲಿಗೆ ಕಾಟ ಕಳೀತು ಅಂದ್ರ ದೇವ್ಸೂಗುರು ಸುಗುರೆಸ್ಗ ಕಾಯಿ ಹೊಡಿತೀನಿ ಅಂತ ಅರಕಿ ಒತ್ತಿನಂಗೆ ಅಯ್ಯ ಆತನ್ ಪುಣ್ಯಲಿಂದ ಎಲ್ಲ ಸರಿಗಾಯ್ತದ ನಡಿ ನಡಿ ನಡಿ ಗಡಾನ ನಮಸ್ಕಾರ ರೀ ಸಾಬ್ರೆ ನಮಸ್ಕಾರ ರೀ ನಮಸ್ಕಾರ ಅಮ್ಮ ಮಾದೇವಮ್ಮ ಶಾಣಮ್ಮ ಇಬ್ರು ಬಂದಂಗ್ ಕಾಣಿಸ್ತದ ಹೌದ್ರಿ ಹೌದ್ರಿ ಏನಮ್ಮ ನಿಮ್ ಹೊಲ್ದಾಗ ಜ್ವಾಳ ಬೆಳೆದಿರು ಇಲ್ಲ ಬಿಳಿ ಕಸ ಬೆಳೆದಿರು ಸಾಬ್ರೆ ಏನಾರ ಮಾಡಿ ಇದು ಹೋಗುವಂಗ್ ಮಾಡಿ ಪುಣ್ಯ ಕಟ್ಗಳ್ರಿ ಮೊದ್ಲೇ ಬರಗಾಲ್ರಿ ದಣಿ ಈ ಸಲ ನಮಗ ಕಾಳ ಬರ್ಲಿಲ್ಲ ಅಂದ್ರು ಅಡ್ಡಿಯಲ್ರಿ ಆದ್ರ ದನಗಳಿಗೆ ಮೇವು ಸಹಿತ ಆಗವಲ್ತ್ರಿ ಅದಕ್ಕ ಏನಾರ ಮಾಡ್ಬೇಕು ಹೇಳ್ರಿ ಮಾಡಮ್ ಸುಗ್ರಪ್ಪ ಈ ಮಲ್ಲಿಗೆ ಸಾಮಾನ್ಯ ಕಸ ಅಲ್ಲ ಭಾರಿ ಭಯಂಕರ ಪೀಡಿದು ದಣ್ಯಾರ ಆ ಕಟ್ಟಿಗೆ ಹೋಗಿ ಆ ಗಿಡದ ನೆಳ ಕೊಂಡ್ರಂತೆ ಶಾಣಮ್ಮ ಆ ಕಟ್ಟಿ ಮ್ಯಾಕ ಆ ಕಂಬಳಿ ಆಸಂಗೆ ಹ್ಞೂ ಅಣ್ಣ ಸಾಬ್ರ ನಿಧಾನಕ್ಕ ಎಲ್ಲ ಬಿಡಿಸಿ ಹೇಳ್ರಿ ನಾವು ಕೇಳ್ಕೊಂತೀವಿ ಸಾಬ್ರ ಬರೇ ಕೇಳಿಸ್ಕೇಳಂಗಿಲ್ರಿ ನೀವು ಹೇಳ್ದಂಗೆ ಮಾಡ್ತೀವ್ರಿ ಬಹುಶಃ ಜಗತ್ತಿನೊಳಗ ಇದರಷ್ಟು ನುಕ್ಸಾನ್ ಮಾಡುವಂತ ಕಸ ಮತ್ತೊಂದಿಲ್ಲ ಹೌದ್ರೆ ಆಸ್ಟ್ರೇಲಿಯಾದ ಕಬ್ಬಿನ ಉರುಳಾದೆ ಉದ್ಯೋಗ ತಂದು ಆಸ್ಟ್ರೇಲಿಯಾದ ಕಬ್ಬಿನ ಉರುಳಾದೆ ಉದ್ಯೋಗ ತಂದು ಬಡಜೋಳದ ಪಣದಾಗ ನಾನೇ ನಾನು ಪಡ ಜೋಳದ ಪಡರಾದ ನಾನೇ ನಾನು ಮಲ್ಲಿಗೆ ಕಸ ನಾನು ಹಿಂಗದಿ ಕಥೆ ನಂದು ಕೇಳು ರೈತ ಲಕ್ಷ ಕೊಟ್ಟು ನೀನು ಕೇಳು ರೈತ ಲಕ್ಷ ಕೊಟ್ಟು ನೀನು ಅಲಾಲ ದಣರೆ ಈ ಮಲ್ಲಿಗೆ ಕಬ್ಬಿನ ಮೇಲೆ ಬರ್ತೈತೆ ಕಬ್ಬು ಒಂದೇ ಅಲ್ಲಪ್ಪ ಜೋಳದ ಜಾತಿ ಬೆಳೆಗಳು ಅಂತಂದ್ರ ಸಜ್ಜಿ ಗೋವಿನ ಜೋಳ ರಾಗಿ ಸಾವಿ ಮತ್ತ ಕೆಲವು ಜಾತಿ ಹುಲ್ಲುಗಳ ಮೇಲೆ ಬೆಳೀತದೆ ಆಸ್ಟ್ರೇಲಿಯಾ ದೇಶದೊಳಗ ಕಬ್ಬಿನ ಮೇಲೆ ಬೆಳೆದು ಸಕ್ಕರೆ ಉದ್ಯೋಗನೆಲ್ಲ ಸಂಪೂರ್ಣ ಹಾಳು ಮಾಡಿತ್ತು ಅಂತ ಇತಿಹಾಸ ಹೇಳುತ್ತೆ ಹಂಗನ್ರಿ ಶಾವ್ರ ಮಲ್ಲಿಗೆ ಹೂವಿಗೆ ಬಿಳಿ ಬಣ್ಣ ಒಂದೇ ಐತ್ರೆ ಬೇರೆ ಬಣ್ಣದ ಇರ್ತದ ಮಲ್ಲಿಗೆಯೊಳಗ ಸಾಕಷ್ಟು ಜಾತಿಗಳದಾವ ಅವು ಕೆಂಪು ಗುಲಾಬಿ ನೇರಳೆ ಹಳದಿ ಬಣ್ಣದ್ದು ಹೂಗಳನ್ನ ಬಿಡ್ತಾವ ನಮ್ಮಲ್ಲಿ ಸಾಮಾನ್ಯವಾಗಿ ಬಿಳಿ ಹೂ ಬಿಡೋ ಜಾತಿ ಸಿಕ್ತ ಅಲ್ರಿ ಸಾಬ್ರೆ ಈ ಮಲ್ಲಿಗೆ ಎಲ್ಲಾ ಬಿಟ್ಟು ನಮ್ಮಂತ ಬರಗಾಲದ ನಾಡಿಗೆ ಯಾಕೆ ಬಂದೈತ್ರಿ ನೀವು ನೋಡೇ ಅದಿರಲ್ಲ ನಮ್ಮ ಮಸಾರಿ ನೆಲದಾಗೇನು ಕಸು ಸಹಿತ ಇಲ್ಲ ಬೆಳೆಯಕ ಇಲ್ಲೇನು ಸಿಗತ್ರಿ ಅದಕ್ಕ ನಿನಗ ಖರೆ ಹೇಳ್ಬೇಕಂದ್ರ ಮಳಿ ಕಡಿಮಿರೋ ದಿನದಲ್ಲಿ ಇದ್ರ ಬೆಳವಣಿಗೆ ಹೆಚ್ಚಿರುತ್ತೆ ಹೌದ್ರ ಇನ್ನ ಮಸಾರಿ ಕೆಂಪು ಭೂಮಿಯಾಗ ಇದ್ರ ಹಾವಳಿ ಹೆಚ್ಚು ಅದ್ರಾಗೂ ಭೂಮಿಗೆ ಸರಿಯಾಗಿ ಸಾಕಷ್ಟು ತಿಪ್ಪಿ ಗೊಬ್ಬರ ಹಾಕದೆ ಇದ್ರ ಇದ್ರ ಸಂಖ್ಯೆ ಹೆಚ್ಚಾಗುತ್ತೆ ಕೆಂಪು ಮಣ್ಣಿನಾಗ ಬಳಿ ಕಡಿಮೆ ಇರುವಾಗ ಅರಳ ಕೈತಿ ಮಲ್ಲಿಗೆ ಬೇರೆ ನಮ್ಯಾಗ ಕೆಂಪು ಮಣ್ಣಿನಾಗ ಬಳಿ ಕಡಿಮೆ ಇರುವಾಗ ಅರಳ ಕೈತಿ ಮಲ್ಲಿಗೆ ಬೇರೆ ನಮ್ಯಾಗ ಅರಳ ಕೈತಿ ಮಲ್ಲಿಗೆ ಬೇರೆ ನಮ್ಯಾಗ ಅಂದ್ರೆ ಶಾವ್ರ ಕಸು ಇರೋ ಭೂಮ್ಯಾಗ ಇದ್ರ ಕಾಟು ಇರುದಿಲ್ಲೇನ್ರಿ ಹೌದು ನೆಲ ಫಲವತ್ತಾಗಿದ್ರ ಬೆಳಿ ಚಂದಾಗಿ ಬರ್ತ ಬೆಳಿ ಆರೋಗ್ಯವಂತಾಗಿದ್ರ ಮಲ್ಲಿಗೆ ಪರಿಣಾಮ ಬೆಳಿ ಮ್ಯಾಗ ಅಷ್ಟು ಕಂಡು ಬರೋದಿಲ್ಲ ದಣಿ ಕರೆ ಹೇಳಬೇಕು ಅಂದ್ರ ಇದು ಒಂದು ಮಾಯದ ಕಸ ನೋಡ್ರಿ ಯಾವಾಗ ಬರುತ್ತ ಯಾವಾಗ ಬೀಜ ಬಿಡುತ್ತ ಎಲ್ಲಿರುತ್ತ ಒಂದು ಗೊತ್ತಾಗಲ್ಲ ನೋಡ್ರಿ ಮೂರ್ಖ ಮಾನವ ನಾನು ಮಲ್ಲಿಗೆ ಕಸ ಜಗತ್ತಿನಲ್ಲಿ ಜೋಳ ಕಬ್ಬು ರಾಗಿ ಭತ್ತ ಮುಂತಾದ ಏಕದಳ ಧಾನ್ಯಗಳನ್ನು ಬೆಳೆಯುವ ಪ್ರದೇಶಗಳಲ್ಲೆಲ್ಲ ನಾನಿದ್ದೇನೆ ನನ್ನ ಹೂಗಳು ತುಂಬಾ ಆಕರ್ಷಕ ಪ್ರತಿಯೊಂದು ಗಿಡದಲ್ಲೂ ಲಕ್ಷ ಲಕ್ಷ ಸಣ್ಣ ಬೀಜಗಳನ್ನು ಬಿಡುತ್ತೇನೆ ಆ ಬೀಜಗಳು ನಿನ್ನ ಕಣ್ಣಿಗೂ ಕಾಣದೆ ನೀರಿನಲ್ಲಿ ಹರಿದು ಹೋಗುತ್ತದೆ ಗಾಳಿಯಲ್ಲಿ ತೇಲಾಡುತ್ತದೆ ದನಗಳು ನನ್ನನ್ನು ಪ್ರೀತಿಯಿಂದ ತಿಂದು ತಮ್ಮ ಸೆಗಣಿಯ ಮೂಲಕ ಬೇರೆ ಹೊಲಗಳಿಗೆ ನನ್ನ ಬೀಜಗಳನ್ನು ಹರಡುತ್ತವೆ ಒಂದಲ್ಲ ಎರಡಲ್ಲ 20 ವರ್ಷಗಳವರೆಗೆ ಭೂಮಿಯಲ್ಲಿ ಜೀವಂತವಾಗಿರುತ್ತೇನೆ ಹೀಗಾಗಿ ನನಗೆ ಸಾವೇ ಇಲ್ಲ ಸೆಗಣಿಯ ಮೂಲಕವಾಗಿ ಮಲ್ಲಿಗೆ ಬೀಜ ಹರಡತಾವ ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಲ್ಲಿ ದನಗಳ ಮೇಯಕ ಬಿಡಬಾರದು ದನಗಳ ಸೆಗಣಿಯ ಮೂಲಕವಾಗಿ ಮಲ್ಲಿಗೆ ಬೀಜ ಹರಡತಾವ ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಲ್ಲಿ ದನಗಳ ಮೇಯಕ ಬಿಡಬಾರದು ದನಗಳ ಮೇಯಕ ಬಿಡಬಾರದು ಕಾಗಿರೆ ರೈತರು ಮಲ್ಲಿಗೆ ಎನ್ನುವ ಹೊಲಗಳಿಂದ ನೀನು ಹೋಗಕ ಬಿಡಬಾರದು. ಅದಕ್ಕಾಗಿ ರೈತರು ಮಲ್ಲಿಗೆ ಎನ್ನುವ ಹೊಲಗಳಿಂದ ನೀನು ಹೋಗಕ ಬಿಡಬಾರದು, ನೀನು ಹೋಗಕ ಬಿಡಬಾರದು. ದನಗಳ ಸಗಣಿಯ ಮೂಲಕವಾಗಿ ಮಲ್ಲಿಗೆ ಬೀಜ ಹರಡತಾವ. ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಲ್ಲಿ ದನಗಳ ಮೇಯಕ ಬಿಡಬಾರದು, ದನಗಳ ಮೇಯಕ ಬಿಡಬಾರದು. ನೋಡು ಸುಗ್ರಪ್ಪ, ಏನ್ರಿ ತಣಿ, ನಿಮ್ಗೆಲ್ಲರಿಗೂ ಇದ್ರ ಬದುಕಿನ ಬಗ್ಗೆ ಹೇಳ್ತೇನೆ. ಹೇಳ್ರಿ ತಣಿ. ಅಂದ್ರ ಇದನ್ನ ನಿಯಂತ್ರಣ ಹೆಂಗ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗತ್ತ. ಹೇಳ್ರಿ ಶಬ್ರ, ಹೇಳ್ರಿ ಹೇಳ್ರಿ. ಮಲ್ಲಿಗೆ ಬೀಜಗಳು ಬಹಳ ಸೂಕ್ಷ್ಮ, ಭೂಮಿಯೊಳಗ ಇರ್ತಾವ. ಹೌದಲ್ರಿ. ನೀವು ಜೋಳ ಬಿತ್ತಿರೇ? ಹೌದ್ರಿ. ವಿಚಿತ್ರ ಅಂದ್ರ ಜೋಳದ ಬೇರಿನೊಳಗ ಮತ್ತ ಏಕದಳ ಬೆಳೆಗಳ ಬೇರಿನೊಳಗ ಕೆಲವು ರಾಸಾಯನಿಕ ವಸ್ತು ಇರ್ತಾವ. ಅವುಗಳ ಹೆಸರಂದ್ರ ಕೈನೆಟಿನ್, ಸ್ಟ್ರೈಗಾಲ್, ಇಥಲಿನ್, ಸಲ್ಫ್ಯೂರಿಕ್ ಆಮ್ಲ, ಸೋಡಿಯಂ ಹೈಪೋಕ್ಲೋರೈಟ್. ಹಿಂಗ ಬಹಳಷ್ಟು ರಾಸಾಯನಿಕಗಳು ಬೆಳೆಗಳ ಬೇರಿನಿಂದ ಹೊರಗೆ ಬರ್ತಾವ. ನೆಲದಾಗಿರೋ ಮಲ್ಲಿಗೆ ಬೀಜಗಳಿಗೆ ಈ ರಾಸಾಯನಿಕಗಳು ಎಚ್ಚರ ಮಾಡಿ ಅವು ಮೊಳಕೆ ಒಡಿಯೋಂಗ ಮಾಡ್ತಾವ. ಅಂದ್ರ ದಣ್ಯರ ಜ್ವಾಳ ತನ್ನ ವೈರ್ಯನ್ನ ತಾನೇ ಬೆಳೆಸುತ್ತನ್ರಿ? ಬರೋಬ್ಬರಿ ತಿಳ್ಕೊಂಡಿ ನೋಡು, ಮೊಳಕೆ ಒಡೆದ ಮಲ್ಲಿಗೆ ಬೀಜ ಮುಂದಿನ 48 ತಾಸದಾಗ ಬೆಳೆಯ ಬೇರಿನ ಜೋಡಿ ಸಂಪರ್ಕ ಸಾಧಿಸಿ ತನ್ನ ಬೇರನ್ನ ಬೆಳೆಯ ಬೇರಿನೊಳಗ ಸೇರ್ಸಾಗ ಪ್ರಯತ್ನ ಮಾಡುತ್ತೆ. ಹಿಂಗ ಬೆಳಿ ಮ್ಯಾಲ ತನ್ನ ಹಿಡಿತ ಸಾಧಿಸೋದಕ್ಕೆ ಅದಕ್ಕೆ 1-2 ತಿಂಗಳು ಬೇಕಾಗತ್ತೆ. ತನ್ನ ಬೆಳವಣಿಗೆಗೆ ಬೇಕಾದಂತ ಎಲ್ಲ ಆಹಾರ ನೀರು ಇವುಗಳನ್ನ ಸೀದಾ ಬೆಳಿ ಬೇರಿನಿಂದ ಹೀರ್ಕೊಂಡು ಆರಾಮಾಗಿ ಬೆಳೀತದೆ. ಅಂದ್ರ ಇದಕ್ಕ ಆಯ್ತಾ ಅಡಿಗೆ ಸಿಕ್ಕಂಗಾತಲ್ರಿ ಸಾಬ್ರೆ? ಹೌದು ನೋಡಮ್ಮ. ಜೋಳ ಸಜ್ಜೆ ಮೆಕ್ಕೆಜೋಳ ಹುಲ್ಲು ಕಬ್ಬು ಬೆಳೆಗಳ, ಜೋಳ ಸಜ್ಜೆ ಮೆಕ್ಕೆಜೋಳ ಹುಲ್ಲು ಕಬ್ಬು ಬೆಳೆಗಳ. ಬೇರಿನೊಳಗ ಬೇರು ತೋರೆ ಬೆಳೆಸೈತೆ ನೀರು ಗೊಬ್ಬರ ಆಹಾರ ಹೀರಿ ಹೀರಿ. ಬೇರಿನೊಳಗ ಬೇರು ತೋರೆ ಬೆಳೆಸೈತೆ ನೀರು ಗೊಬ್ಬರ ಆಹಾರ ಹೀರಿ ಹೀರಿ. ಕೆಂಪು ಮಣ್ಣಿನಾಗ ಮಳಿ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ, ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ. ಮುಂದ ಹೂ ಆಗೋದಕ್ಕ 1 ತಿಂಗಳ, ಆಮೇಲೆ ಕಾಯಿ ಬೀಜ ಆಗೋದಕ್ಕ 1 ತಿಂಗಳು ಬೇಕಾಗ್ತದೆ. ಹೆಚ್ಚ ಕಡಿಮೆ ಬೀಜ ಮೊಳಕೆ ಒಡೆದು ಬೀಜ ತಯಾರಾಗ್ಲಿಕ್ಕೆ 3-4 ತಿಂಗಳ ಬೇಕಾಗ್ತದನ್ರಿ ಸಾಬ್ರೆ? ಸಾಬ್ರೆ, ಒಂದ್ ಗಿಡದಾಗ 8 ಬೀಜ ಹಾಕಾವ್ರಿ? ಒಂದು ಗಿಡದಾಗ ನೋಡಪ್ಪ 90,000-5,00,000 ಬೀಜ ಇರ್ತಾವಂತ ಒಂದ್ ಅಂದಾಜೈತಿ. ಸಾಬ್ರೆ ಅಂದಂಗ ಈ ನಮ್ ಹೊಲ್ದಾಗ 8 ಬೀಜ ಇರ್ಬೋದಂತೀರಿ? ಅಯ್ಯಾ ನಿಂದು ಬಲೆ ಲೆಕ್ಕ ಲೆಕ್ಕ ಎಸ್ಮ್ ಕುಡಿಗೆ ಕೇಳ ಮುಂಚರ ಹಂಗ ಹೇಳ್ಬೇಕಂದ್ರ ಸುಗ್ರಪ್ಪ. ಏನ್ರಿ ದಣಿ? ನಿಂದು ಹೊಲ ಎಷ್ಟದ? ಅಲ್ಲಿ ಆ ಕರಿಜಲ್ಲಿ ಕಾಣುತ್ತಲ್ರಿ ಮೂಲಿ ಮೇಕ, ಅಲ್ಲಿ ತನಕ ನನ್ನ ಹೊಲ ಐತ್ರಿ. 3 ಎಕರೆ ಆಗುತ್ತೆ ನೋಡ್ರಿ. ನೋಡು, 1 ಎಕರೆ ಬಗ್ಗೆ ಹೇಳ್ಬೇಕು ಅಂತಂದ್ರ ಸುಮಾರಾಗಿ 6-7 ಕೋಟಿ ಬೀಜಗಳು ಇರ್ತಾವ ನೋಡ್ರಿ. ಹಂಗಾದ್ರಿ ಅಪ್ಪ ಈ ಪೀಡ ನಮ್ಮನ್ನ ಬಿಡಂಗಲ್ ಬಿಡ್ರಿ. ಏ ಕೊಡಿ ಸಮಕಿರ, ದಣ್ಯಾರು ಅದನ್ನ ಹೆಂಗ್ ಮನಸ್ಬೇಕು ಅಂತ ಹೇಳತಾರ ಕೇಳವಟ. ಅಷ್ಟು ನಿರಾಶ್ ಮಾಡ್ಕೋಬೇಡ ಮಾದೇವಮ್ಮ. ನೀವು ಮ್ಯಾಲಿನ ಮ್ಯಾಲ ಜೋಳ ಬೆಳಿತೀರಿ? ಹೌದ್ರಿ. ಅದ್ರಾಗ ಈ ಹೈಬ್ರಿಡ್ ಜೋಳ ಹಾಕ್ತಿರಲ್ಲ, ಹಿಂಗಾಗಿ ಸಮಸ್ಯೆ ಬಹಳ ದೊಡ್ಡದಾಗ್ಯದ. ಹಂಗಾದ್ರೆ ಶಾಬ್ರೆ ಇದು ನಮ್ ಹೊಲ ಬಿಟ್ಟು ಓಡುವಂಗ ಮಾಡಬಹುದೇನ್ರಿ? ಅವಶ್ಯ ಮಾಡಬಹುದು. ಬಿತ್ತಿಗ್ಯಾದ 60 ದಿನಕ ಕುಣಿಯುತೈತೆ ಜನಕ ಜನಕ, ಬಿತ್ತಿಗ್ಯಾದ 60 ದಿನಕ ಕುಣಿಯುತೈತೆ ಜನಕ ಜನಕ ಸತ್ವ ಎಲ್ಲ ಹೀರಿಕೊಂಡು ಆಗತೈತಿ ಪರಾವಲಂಬೆ ಸತ್ವ ಎಲ್ಲ ಹೀರಿಕೊಂಡು ಆಗತೈತಿ ಪರಾವಲಂಬೆ ಆರಾಮಾಗಿ ಇರ್ತೈತಿ ಬೆಳೆಯನ್ನು ನಂಬಿ ನಂಬಿ ಆರಾಮಾಗಿ ಇರ್ತೈತಿ ಬೆಳೆಯನ್ನು ನಂಬಿ ನಂಬಿ ಕೆಂಪು ಮಣ್ಣಿನಾಗ ಮಳೆ ಕಡಿಮೆ ಇರುವಾಗ ಅರಳತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಅರಳತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಕರ್ಯವಂದ್ರ ದಣಿ ಈ ಮಲ್ಲಿಗೆ ನಂದ ಅಟ್ಟೆ ಅಲ್ಲ ನಮ್ ಎಲ್ಲಾ ರೈತರು ಕುದಿನ ಮುರದಾದ್ ನೋಡ್ರಿ ನೀವೆಲ್ಲ ಒಂದು ಕೆಲಸ ಮಾಡ್ಬೇಕು ಏನ್ರಿ ಈ ಮಲ್ಲಿಗಿನ ಒಂದೇ ಪದ್ಧತಿಯಿಂದ ಕಟ್ ಹಾಕೋದಕ್ಕ ಆಗುದಿಲ್ಲ ಬಹಳಷ್ಟು ಹಾದಿಗಳವ ಅವೆಲ್ಲವನ್ನು ನಾವು ಅನುಸರಿಸಬೇಕಾಗ್ತದ ಶಾಬ್ರೆ ಅವು ಏಟೇ ತ್ರಾಸಿಂದಿದ್ರು ಕೂಡ ನಾವು ಮಾಡೇ ಮಾಡ್ತೀವ್ರಿ ಅದೇನ್ ಮಾಡ್ಬೇಕಂತ ಹೇಳ್ರಿ ನೀವು ಒಟ್ಟ ನಮ್ಗ ಇದ್ರ ಕಾಟದಿಂದ ತಪ್ಪಿಸ್ಕೋಬೇಕಾಗಿದ್ ನೋಡ್ರಿ ಹೌದ್ ನೋಡ್ರಿ ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು ಲಕ್ಷ ಕೊಟ್ಟು ರೈತರು ಕೇಳಬೇಕು ಬಿಳಿ ಬಸವ ಕಿತ್ತೊಗೆಯಲು ದಾರಿಗಳು ಹಲವು ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು ಲಕ್ಷ ಕೊಟ್ಟು ರೈತರು ಕೇಳಬೇಕು ಬಿಳಿ ಬಸವ ಕಿತ್ತೊಗೆಯಲು ದಾರಿಗಳು ಹಲವು ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು ಜ್ವಾಳ ರಾಗಿ ಭತ್ತ ಕಬ್ಬು ಮತ್ತ ಹುಲ್ಲಿನ ಬೆಳೆಗಳು ಅವಲ್ಲ ಹೌದ್ರಿ ಇವು ಮಲ್ಲಿಗೆ ಬೆಳೆಯೋದಕ್ಕ ಉತ್ತೇಜನ ಕೊಡ್ತಾವ ಇವನ್ನೇ ಯಾವತ್ತು ಬೆಳೆಯೋದ್ರಿಂದ ಹೊಲದೊಳಗ ಮಲ್ಲಿಗೆ ಬೀಜ ಪ್ರತಿ ವರ್ಷ ಹೆಚ್ಚಾಕೋತ್ ಹೋಗ್ತದೆ ಅದಕ್ಕ ಈ ಏಕದಳ ಬೆಳೆಗಳನ್ನ ಬಿಟ್ಟು ಮತ್ತಾವ ಬೆಳಿ ಬೆಳಿಬೇಕಂತೀರಿ ದಣಿ ಅವ ಹತ್ತಿ ಕಡ್ಲಿ ಅಲಸಂದಿ ಶೇಂಗಾವನ ಇನ್ನು ಇದ್ರ ಜೊತೆಗೆ ಹೆಸರು ಸೂರ್ಯಪಾನ ಕುಸುಬಿ ಈ ಎಲ್ಲ ಬೆಳೆಗಳವಲ್ಲ ಇವೆಲ್ಲ ಬದಲಿಸಿ ಬದಲಿಸಿ ಬೆಳಿಬೇಕಾಗ್ತದೆ ಒಂದು ವಿಚಿತ್ರವನ್ನ ನೀವ ಗಮನಿಸಬೇಕು ಅದೇನ್ರಿ ಸಾಬ್ರೆ ವಿಚಿತ್ರ ಅಂತಿರಲ್ಲ ಈ ಬೆಳೆಗಳು ಸಹಿತ ಮಲ್ಲಿಗೆ ಬೀಜಕ್ಕ ಮೊಳಕೆ ಒಡೆಯೋದಕ್ಕ ಉತ್ತೇಜನ ಕೊಡ್ತಾವ ಆದ್ರೆ ಸಾಬ್ರ ಮಲ್ಲಿಗೆಗೆ ತಮ್ಮ ಮ್ಯಾಲ ಅವಲಂಬನ ಆಗಿ ಬೆಳೆಯೋದಕ್ಕ ಅವಕಾಶ ಕೊಡೋದಿಲ್ಲ ಹೀಗಾಗಿ ಮಲ್ಲಿಗೆಗೆ ದೋಸ್ತಿ ಸಿಗಲಾರ್ದ ಸೊರಗೆ ಸತ್ ಹೋಗ್ತ ಅಂದ್ರ ದಣಿ ಹೊಲದಾಗಿನ ಬೀಜ ಹಿಂಗ ಕಡಿಮೆ ಮಾಡಬಹುದಲ್ರಿ ಹೌದಲ್ರಿ ಸಾಬ್ರೆ ಮಲ್ಲಿಗೆ ಬೀಜ ಕಟ್ಲಾರ್ದೆ ಬಲಿಯಾಗಿ ಬಿಡುತ್ತಲ್ರಿ ಹೌದು ಹತ್ತಿ ಅಲಸಂದಿ ಕಡಲೆ ಹೆಸರು ಶೇಂಗಾ ಬಲಿ ಬೆಳೆಗಳಾಗಿ ಬೆಳಿಬೇಕು ಹತ್ತಿ ಅಲಸಂದಿ ಕಡಲೆ ಹೆಸರು ಶೇಂಗಾ ಬಲಿ ಬೆಳೆಗಳಾಗಿ ಬೆಳಿಬೇಕು ಬಿಳಿ ಕಸದ ಆವಣಿಯು ಬಹಳ ಇರುವಾಗ ಬಿಳಿ ಕಸದ ಆವಣಿಯು ಬಹಳ ಇರುವಾಗ ಅಲ್ರಿ ದಣಿ ಮಲ್ಲಿಗೆ ಬೀಜ ಬಿಡಬಾರದು ಅಂದ್ರ ಅದು ಕಾಯಿ ಕಟ್ಟೋದಕ್ಕಿಂತ ಮೊದ್ಲು ಕಿತ್ತಾಕದ್ರ ಬರಗಲ್ಲ ಅಂದ್ರೆ ಕಳಿ ಕಿತ್ತಾಕ ಕೂಲಿಕಾರ ಎಲ್ಲಿ ಸಿಗ್ತಾರೆ ಸಾಬ್ರೆ ಹೌದು ಅದೊಂದು ದೊಡ್ಡ ತಿಪ್ಪಲಾಗಿದ್ರಿ ನಮಗ ಸೂಗುರಪ್ಪ ಹೇಳಿದ್ದು ಸರಿಯಾಗದ ಅದನ್ನು ಒಂದು ಪ್ರಯತ್ನ ಮಾಡಿ ನೋಡ್ಬೇಕು ಮಾದೇವಮ್ಮ ಹಿಂಗಂತೀರ ಅದಲ್ದ ಎರಡು ಮೂರು ವರ್ಷಕ್ಕೊಮ್ಮ ಒಳ್ಳೆ ತಿಪ್ಪಿ ಗೊಬ್ಬರ ಸಗಣಿ ಗೊಬ್ಬರ ಹಾಕಬೇಕು ಹೌದು ಬಿಡ್ರಿ ಈಗಿನ ದಿವಸದಾಗ ಎರಿ ಗೊಬ್ಬರ ಸಿಗ್ತದೆ ಅದನ್ನು ಹಾಕ್ಬೇಕಾ ಅದಲ್ದ ಹಸಿರಿಲ ಗೊಬ್ಬರ ಸಾಕಷ್ಟು ಪ್ರಮಾಣದಾಗ ಭೂಮಿಗೆ ಸೇರಿಸಬೇಕು ಇದ್ರ ಜೊತೆಗೆ ಸಾಕಷ್ಟು ಸಾರ್ವಜನಿಕ ರಸಗೊಬ್ಬರ ಹೊಲಕ್ ಹಾಕಿದ್ರ ಬೆಳೆ ಜೋರಾಗಿ ಬೆಳೀತದ ಸಾರ್ವಜನಿಕ ಅಂದ್ರ ಯೂರಿಯಾ ಹೆಚ್ಚಿಗೆ ಹಾಕ್ಬೇಕನ್ರಿ ಯೂರಿಯಾ ಹೊಲಕ್ ಹಾಕ್ಬೇಕಾ ಅದಲ್ದ ಯೂರಿಯಾವನ್ನ ನೀರಿನ ಕಲಸಿ ಮಲ್ಲಿಗೆ ಮ್ಯಾಲ ಸಿಂಪಡಿಸಿದ್ರ ಅದು ಸುಟ್ಟ ಹೋಗುತ್ತೆ ಸಾಯ್ತಲ್ರಿ ಶಾಬ್ರೆ ಇದು ಚಲೋ ಹೇಳಿದ್ರಿ ಮತ್ತ ಯೂರಿ ಏಟ್ ಹಾಕ್ಬೇಕ್ರಿ ಒಂದು ಕ್ಯಾನ್ ಇರ್ತದಲ್ಲ ಬಗ್ಲಿ ಹಾಕೊಳ್ಳೋದು ಹೌದ್ರಿ ಅದಕ್ಕ ಮೂರುವರೆ ಕಿಲೋ ಹಾಕಿ ಕರಗಿಸಿ ಮಲ್ಲಿಗೆಗೆ ಹೊಡಿಬೇಕು ಮೊದಲು ಕೈಯಿಂದ ಕೀಳಲೇಬೇಕು ಹರಡುವ ಬೀಜವ ಆಮ್ಲಜನಕ ಸಾಕಷ್ಟು ಸೇರಿಸಬೇಕು, ಸಾರಜನಕ ಸಾಕಷ್ಟು ಸೇರಿಸಬೇಕು. ನೆಲವನ್ನು ಫಲವತ್ತು ಮಾಡಬೇಕು, ನೆಲವನ್ನು ಫಲವತ್ತು ಮಾಡಬೇಕು. ಇನ್ನೊಂದು ಕೆಲಸನೂ ನೀವು ಮಾಡಬಹುದು. ಅದೇನೇನ್ರಿ? ಜೋಳ ಗೋವಿನ ಜೋಳ ಬಿತ್ತಬೇಕ, ಮಲ್ಲಿಗೆ ಮೊಳಕೆ ಹೊಡಿ. ಬೆಳೆಯನ್ನ ಬಿತ್ತಿದ 60-70 ದಿವಸಕ್ಕ ಮೇವಿನ ಸಲುವಾಗಿ ಕಟಾವ್ ಮಾಡಿ ಮಲ್ಲಿಗಿನ ಬೀಜ ಕಟ್ಟೋದಕ್ಕಿಂತ ಮೊದ್ಲ ಕಿತ್ತಾಕ್ಬೇಕಲ್ರಿ. ಅದಕ್ಕ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತ ಹೇಳ್ತಾರ. ನೋಡ್ ಸುಗ್ರಪ್ಪ, ಏನ್ರಿ ದಣಿ? ಮಾದೇವಮ್ಮ ಒಂದ್ ಸಲ ಹೇಳಿದ್ದಕ್ಕ ಹೆಂಗ ಗಪ್ಪನ ಹಿಡ್ಕೊಂಡ್ ಬಿಟ್ಟಳ. ಕಂಡಿನ್ರಿ ದಣಿ, ಇಟ್ಟೆಲ್ಲ ಹೇಳದ್ರಿ, ಯಾವನರ ಎಣ್ಣಿ ಒಡ್ಯಾಕ್ ಸಿಗಕಿಲ್ಲನ್ರಿ? ಅದಾವಪ್ಪ ಅದಾವ, ಆದ್ರ ಎಣ್ಣಿ ತುಟ್ಟಿರ್ತಾವ. ಕರೆ ಬಿಡ್ರಿ, ಪರಿಸರಕ್ಕ ಆರೋಗ್ಯಕ್ಕ ಒಳ್ಳೇದಲ್ಲ. ಆದ್ರೂ ಸಹಿತ ಎಚ್ಚರದಿಂದ ಇವನ್ನ ಉಪಯೋಗ ಮಾಡಬಹುದು. 1-2-4D ಸೋಡಿಯಂ ಉಪ್ಪು ಅಂತ ಸಿಗುತ್ತೆ, 80% ಪುಡಿ ಅದು. 1 ಕಿಲೋದಷ್ಟು 300-350 ಲೀಟರ್ ನೀರ್ನ ಕಲಸಿ ಎಕರೆಕ ಮಲ್ಲಿಗೆ ಮ್ಯಾಲ ಸಿಂಪಡಿಸಬೇಕು. ಅಂದ್ರೆ ಸಾಯ್ತಂದ್ರೆ ಮಲ್ಲಿಗೆ? ಇದಿಲ್ಲ ಅಂತಂದ್ರ ಇನ್ನೊಂದು ಪರಾಕ್ವಾಟ್ ಅಂತ ಸಿಗುತ್ತ, 18 ಲೀಟರ್ ನೀರಿನೊಳಗ. ಅಂತಂದ್ರ ಒಂದ್ ಕ್ಯಾನ್ ಇರ್ತದಲ್ಲ, ಅದಕ್ಕ 22.5 ಮಿಲಿ ಲೀಟರ್ ಅಷ್ಟು ಹಾಕಿ ಹೊಡಿಬೇಕು. ಬರಾಬರಿ ಹೇಳಿದ್ರಿ ಬಿಡ್ರಿ ಸಾಬ್ರ. ಕಳೆನಾಶಕ ಟೂಡಿ ಲವಣ ಮಲ್ಲಿಗೆ ಮ್ಯಾಗ ಚಿಮುಗಿಸಬೇಕು. ಕಳೆನಾಶಕ ಟೂಡಿ ಲವಣ ಮಲ್ಲಿಗೆ ಮ್ಯಾಗ ಚಿಮುಗಿಸಬೇಕು. ಯೂರಿಯ ಗೊಬ್ಬರ ನೀರಾಗ ಕಲಸಲೇಬೇಕು, ಗೊಬ್ಬರ ನೀರಾಗ ಕಲಸಲೇಬೇಕು, ಯೂರಿಯಾ ಗೊಬ್ಬರ ನೀರಾಗ ಕಲಸಲೇಬೇಕು. ಮಲ್ಲಿಗೆ ಮ್ಯಾಗ ಚೆಲ್ಲಬೇಕು, ಮಲ್ಲಿಗೆ ಮ್ಯಾಗ ಚೆಲ್ಲಬೇಕು. ಅಲ್ರಿ ಶಾಬ್ರ, ಈಗೀಗ ನಾವು ಕೇಳಾಕತ್ತೀವಿ, ರೋಗ ಉಳ ಬರದಂಗ ತಡೆಯೂ ತಳಿಗಳು ಬಂದಾವಂತೆ. ಮಲ್ಲಿಗೆ ಬರದಂಗ ತಡೆಯೂ ತಳಿಗಳು ಇನ್ನೂ ಬಂದಿಲ್ಲೇನ್ರಿ? ಭಾಳ ಶಾಣೆ ಅದ ಶಾಣ ಮಕ್ಕ ನೀನ. ಎಂತ ಅಂತೇನೆ ಜೋಹಾದ ಅಂತ ಇನ್ನ ಕಬ್ಬಿನೊಳಗೆ ಹೇಳಬೇಕು ಅಂತಂದ್ರ CO290 ಅಂತದ, ಇವನ್ನ ಬೆಳಿಬಹುದು. ಇನ್ನ ಜೈವಿಕ ಪದ್ಧತಿಗಳಿಂದ ಅಂದ್ರ ಹುಳುಗಳು ರೋಗಾಣುಗಳಿಂದ ಮಲ್ಲಿಗೆಯನ್ನ ಹತೋಟಿ ಮಾಡೋ ಬಗ್ಗೆ ಪ್ರಯೋಗಗಳು ನಡೆದಾವ. ಇನ್ನೂ ರೈತರ ಬಂದಿಲ್ಲ. ವಿಚಾರ ಎಲ್ಲ ತಿಳ್ಕೊಬೇಕು ನಿಮ್ಮಂತವ್ರಿಂದ. ಈ ಟೆಸ್ಟ್ರಿ ಅದೇ ಬಿಡು ಸ್ಮಿಕ್ಸ್ ಅಂತ ಒಂದು, ಇದು ಮಲ್ಲಿಗೆಗಳು ತಿಂದು ಬೀಜ ಆಗದಂಗ. ಇದರಿಂದ 70-80 ಮಲ್ಲಿಗೆ ಜುನೋನಿ ಅನ್ನೋದು ಒಂದು ತಿರುಗಿತ್ತು, ಅದ್ರ ಮರಿಗಳು ಸಹಿತ ಮೊಗ್ಗು ಅಂತ ಬಂತ. ಇನ್ನ ಫ್ಯೂಜೋರಿಯಂ, ಇದು ಒಂದು ಬೂಸ್ಟ್ ಏನಪ್ಪ, ಮಲ್ಲಿಗೆಗೆ ತಂದು ಸಣ್ಣದಾಗ ಅಲ್ಲದೆ ಆಗದಂಗ ತಡೀತದ. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಕೊಟ್ಟು ನೀನು ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಬೀದರ್. ಇದುವರೆಗೆ ರೂಪಕ ಮಲ್ಲಿಗೆ ಕಸ ಕೇಳಿದರೆ, ರಚನೆ ಮತ್ತು ಪ್ರಸ್ತುತಿ ರಾಜೇಂದ್ರ ಆರ್ ಕುಲಕರ್ಣಿ ಹಾಗೂ ಸೋಮಶೇಖರ್ ಎಸ್ ರುಳಿ. ರೂಪಕದ ಮಧ್ಯೆ ತಡೆ ಉಂಟಾಗಿದ್ದಕ್ಕಾಗಿ ವಿಷಾದಿಸುತ್ತೇವೆ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಮಲ್ಲಪ್ಪ ಬಾಳಪ್ಪ ಹುಗಾರ್ ಹಾಗೂ ಸಂಗಡಿಗರಿಂದ ಸಂಬಳ ವಾದನ. ಮಲ್ಲಪ್ಪ ಬಾಳಪ್ಪ ಹೂಗಾರ್ ಹಾಗೂ ಸಂಗಡಿಗರಿಂದ ಸಂಬಾಳ ವಾದನ ಕೇಳಿದ್ರಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ನಿತ್ಯ ಮೇಘ ಸಂದೇಶ ಇನ್ನೊಮ್ಮೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು ಶೇಕಡಾ 35, ಬೀದರ್ ಜಿಲ್ಲೆ ಒಳಗ 25, ವಿಜಯಪುರ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ 50, ಕೊಪ್ಪಳ ಜಿಲ್ಲೆ ಒಳಗ 55, ಯಾದಗಿರಿ ಜಿಲ್ಲೆ ಒಳಗ 45, ಬಾಗಲಕೋಟೆ ಜಿಲ್ಲೆ ಒಳಗ 65 ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ 40 ಮತ್ತು ಜೈರಾಬಾದ್ ತಾಲೂಕೊಳಗ ಶೇಕಡಾ 35ರಷ್ಟು ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡಿದುಕೊಂಡು ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳಾದವ. ಹಗುರದಿಂದ